ರಾಗಿ ತಂದೀರ್ಯಾ, ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ, ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ, ಪ್ರೇಮ ನಿಷ್ಠೆಗಳ ಮಾಡುವರಾಗಿ, ರಾಮನಾಮವ ಜಪಿಸುವರಾಗಿ, ಪುರಂದರ ವಿಠಲನ ಸೇವಿತರಾಗಿ, ರಾಮನಾಮವ ಜಪಿಸುವರಾಗಿ, ಪುರಂದರ ವಿಠಲನ ಸೇವಿತರಾಗಿ, ರಾಗಿ ತಂದೀರ್ಯಾ, ಭಿಕ್ಷಕ್ಕೆ ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ, ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ರೈತ ಬಂಧುವರೇ, ಕೇಳುಗರೆ, ಶ್ರೀಗಂಧ ಸಹಜವಾಗಿ ಬೆಳೆಯುವ ವೃಕ್ಷ. ಒಂದು ರೀತಿ ಹೇಳೋದಾದರೆ ಕಾಡು ಬೆಳೆ. ಪಕ್ಷಿಗಳಿಂದ ಪ್ರಾಣಿಗಳಿಂದ ಬೀಜ ಪ್ರಸರಣಗೊಂಡು ಅನೇಕ ಪ್ರದೇಶಗಳಲ್ಲಿ ಶ್ರೀಗಂಧ ಕಾಣಸಿಗುತ್ತೆ. ಹಲವರಿಗೆ ಹತ್ತಿರದಿಂದ ಪರಿಚಯವಾಗಿದೆ. ಆದರೆ ಎಷ್ಟೋ ಜನಗಳಿಗೆ ಕಟಾವು ಮಾಡುವ ಹೊತ್ತಿಗೆ ಆ ಜಾಗದಿಂದ ನಾಪತ್ತೆಯಾಗಿದೆ. ಶ್ರೀಗಂಧಕ್ಕೆ ವಿಶೇಷ ಕಾಳಜಿ ಬೇಕಾಗಿಲ್ಲ. ನೀರು, ಗೊಬ್ಬರ, ಕೀಟರೋಗಗಳ ಹತೋಟಿಗೆ ಔಷಧಿ ಸಿಂಪರಣೆ ಇವ್ಯಾವನ್ನೂ ಶ್ರೀಗಂಧ ಕೇಳುವುದಿಲ್ಲ. ಮೈ ತುಂಬ ಸುವಾಸನೆಯನ್ನಿಟ್ಕೊಂಡು ಬೆಳೆಯುವ ಶ್ರೀಗಂಧ ಬಹುಬೇಗ ಕಟಾವಿಗೆ ಬರುತ್ತಂತ ಅಂದ್ಕೊಳ್ಳೋದು ತಪ್ಪಾದೀತು. ಕೆಲವಾರು ಪ್ರದೇಶಗಳಲ್ಲಿ ಹೇಳ್ತಾರೆ, ನಮ್ಮ ಗಿಡವನ್ನು ಹಾಕಿದರೆ 8-10 ವರ್ಷಗಳಲ್ಲಿ, 5-6 ವರ್ಷಗಳಲ್ಲಿ ಕೈಗೆ ಬಂದುಬಿಡುತ್ತೆ. ಒಂದೊಂದು ಗಿಡದಿಂದ ಅದು ಮರವಾಗಿ ಕಟಾವು ಮಾಡುವಾಗ ಲಕ್ಷಾಂತರ ರೂಪಾಯಿ ದುಡ್ಡು ನಿಮ್ಮ ಕೈ ಸೇರುತ್ತಂತ ಅಂದ್ಕೊಂಡು ಹೇಳೋರಿದ್ದಾರೆ. ಆದರೆ ಇದು ಎಷ್ಟೋ ಕಡೆಗೆ ಸಾಕಾರಗೊಂಡಿಲ್ಲ, ಸತ್ಯವಾಗಿಲ್ಲ. ಶ್ರೀಗಂಧ ತನ್ನ ಚೇಗನ್ನು ರೂಪಿಸಿಕೊಂಡು ಸುವಾಸನೆ ಭರಿತವಾಗಿ ಕಟಾವು ಹಂತಕ್ಕೆ ಬರಬೇಕಾದ್ರೆ ಏನಿಲ್ಲಂದರೂ 20 ವರ್ಷ ಮೀರಬೇಕು. ಎಷ್ಟೋ ಕಡೆಗೆ 25 ವರ್ಷ ಆದ್ರೂ ಅದು ಕಟಾವಿಗೆ ಯೋಗ್ಯವಾಗಿರೋದಿಲ್ಲ. ದಪ್ಪವಾಗಿ ಬೆಳೆದಿದ್ರೂ ಒಳಗಡೆ ಚೇಗಿರೋದಿಲ್ಲ, ಸುವಾಸನೆಯೂ ಅಷ್ಟಕ್ಕಷ್ಟೇ ಇರುತ್ತೆ. ಬುಡದಿಂದ ಕೆಳಗಡೆ ಅಲ್ಪ ಸ್ವಲ್ಪ ಚೇಗು ಸಿಗಬಹುದು 15-20 ವರ್ಷಕ್ಕೆ. ಆದರೆ ಚೆನ್ನಾಗಿ ಸುವಾಸನೆ ಭರಿತ ಚೇಗು ಸಿಗಬೇಕಾದ್ರೆ 20-25-30 ವರ್ಷ ಬೇಕಾದೀತು. ಅಷ್ಟರ ಒಳಗಡೆ ಕಳ್ಳರು ಕತ್ತಿ ಹಾಕೋದಿದೆ. ಈಗಂತೂ ಮಿಷಿನ್ಗಳು ಬಂದಿದ್ದಾವೆ, ಕತ್ತರಿಸಿ ನೋಡಿ ಹಾಗೆ ಬಿಟ್ಟು ಹೋಗಿರೋದಿದೆ. ಇತ್ತೀಚಿನ ವರ್ಷಗಳಲ್ಲಿ ಶ್ರೀಗಂಧವನ್ನು ಒಳ್ಳೆಯ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಅಂದ್ಕೊಂಡು ಆಸೆಯಿಂದ ಎಷ್ಟೋ ಜನ ಬೆಳೀಲಿಕ್ಕೆ ಹೊರಟಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳು ಇದಕ್ಕೆ ಭದ್ರತೆಯನ್ನು ಒದಗಿಸಿ 5-10 ಎಕರೆ ಅಲ್ಲ, 100 ಎಕರೆ ಪ್ರದೇಶದಲ್ಲಿ ಶ್ರೀಗಂಧವನ್ನು ಹಾಕಿದ್ದಾರೆ. ಸಣ್ಣಪುಟ್ಟ ರೈತರು ಸೇರಿಕೊಂಡು ಎಷ್ಟೋ ಜನ ರೈತರಿಗೆ ಇದರ ರಕ್ಷಣೆಯ ವಿಚಾರ ದೊಡ್ಡ ತೆರೆನೋವಿಂದು. ನಾಯಿಗಳನ್ನು ಇಟ್ಕೊಳ್ಬೇಕು, ಮುಳುತಂತಿ ಅಲ್ದರನೇ ಸೌರಶಕ್ತಿ ಬೆಲೆಯನ್ನು ರಚನೆ ಮಾಡಿಕೊಂಡು ಸದಾ ಕಣ್ಗಾವಲನ್ನು ಇಟ್ಕೊಂಡು, ಜೊತೆಗೆ ಇತ್ತೀಚೆಗೆ CCTVಗಳು ಬಂದಿದ್ದಾವಲ್ಲ, ಅಥವಾ ಇನ್ನೂ ಮುಂದುವರೆದಂತೆ ಒಂದೊಂದು ಮರಕ್ಕೂ ಚಿಪ್ಪನ್ನು ಹಾಕಿ ಅದನ್ನು ಯಾರು ಮುಡ್ತಾರೆ, ಯಾರು ಕಟಾವು ಮಾಡ್ತಾರೆ, ಅದಕ್ಕೆ ತತ್ತಕ್ಷಣ ನಿಮಗೆ ಉತ್ತರ ಸಿಗಲಿಕ್ಕೆ ಅಥವಾ ಪ್ರತಿಕ್ರಿಯೆ ದೊರಲಿಕ್ಕೆ ವ್ಯವಸ್ಥೆಯೂ ಆಗಿದೆ. ಇದು ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಪ್ರಯೋಜನಕಾರಿ ಅಂದ್ಕೊಂಡು ಯೋಚನೆ ಮಾಡಲೇಬೇಕು. ಏನೆಲ್ಲ ತಂತ್ರಜ್ಞಾನಗಳಿದ್ದಾವೆ, ಏನೆಲ್ಲ ಮಾರ್ಗಗಳಿದ್ದಾವೆ, ಆದರೆ ಅದು ಎಲ್ಲರಿಗೂ ನಿಲುಕಬೇಕಲ್ಲ. ಶ್ರೀಗಂಧ ಆಹಾರದ ಬೆಳೆಯಲ್ಲ, ಹಣ್ಣಿನ ಬೆಳೆನೂ ಅಲ್ಲ. ಪ್ರಾಣಿ ಪಕ್ಷಿಗಳು ಇದರ ಹಣ್ಣನ್ನು ತಿಂತವೆ, ಮನುಷ್ಯರಂತೂ ಅಷ್ಟಕ್ಕಷ್ಟೇ ಒಂದೋ ಎರಡೋ ಹಣ್ಣನ್ನು ತಿನ್ನಬಹುದಷ್ಟೇ. ಔಷಧಿಗೂ ಶ್ರೀಗಂಧ ಬಳಕೆ ಆಗ್ತದೆ. ಪಲ್ಯ ಸಾರು ಮಾಡುವಾಗ ಇದರ ಕುಡಿಯನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಕುಡಿಯನ್ನು ತಿಂದ್ರೂ ಒಂಥರ ರುಚಿಯಾಗಿರುತ್ತೆ. ಏನೇ ಇದ್ದರೂ ಶ್ರೀಗಂಧ ಸುವಾಸನೆ ಭರಿತ ಚೇಗಿಗೆ ಹೆಸರುವಾಸಿ. ಸುವಾಸನೆ ಇರುವ ಚೇಗೆ ಬೆಲೆ ಬಾಳ್ತಕ್ಕಂಥದ್ದು. ಶ್ರೀಗಂಧದಿಂದ

ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಮಡಿಕೇರಿ ಕ್ರಿಸ್ಟಲ್ ಕೋಟ್ಲ ಇದೇ 2023 ಮೇ 20 ಚನಿಯಾಚೆ ಕೊಡವ ಯುವ ಮೇಳ ನಡಪದುಂಡು. ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಮೊಳಿಟಿತ್ತುಳ್ಳ ಇವರ್ ಖನಪಟ್ಟ ಕಾರ್ಯಕ್ರಮತ್ತು ಕಲಿಪಟ್ಟ ಕೊಡವ ಕಲಾವಿದಂಗದ ಕೊಡವ ನಾಟಕ ನಾಡರ ಪೆರ್ಮೆರ ಪಾಠಕಾರರುಂಡು ಪಾಟ್ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬೋರೆ ಕೋಗಲು ಸಾಧನೆ ಮಾಡಿದ ಸಾಧಕಂಗಡ ಪರಿಚಯ ಸನ್ಮಾನ ಪಿಂಜ ತಕ್ ಇಂದನೆ ಫಲತರ ಕಾರ್ಯಕ್ರಮ ನಂಗಡ ಬಾಲಕರ ಬಾಲಕರ್ತಿಯ ಕಾಯ್ತೆ ನಡಪ ಎಲ್ಲ ನಂಗಡ ಕೊದಿರ ಯುವ ಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮತ್ನ ಚಾಯೋಡೆ ನಡೆದೋಕ್ಕೆ ನಿಂಗಳು ಕೈಕೂಟಿ ಇಂದು ಮನದುಂಬಿತ ಕಾಕಿಕೂಟಿ ನೋಡವು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಮಕ್ಕಂದೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್ ಎಸಿ ಕೂಲರ್ ವಾಷಿಂಗ್ ಮಷೀನ್ ಫ್ರಿಡ್ಜ್ ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ 0% ಸಾಲ ಸೌಲಭ್ಯ ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಇದೇ 2023 ಮೇ 20 ಚನಿಯಾಚೆ ಕೊಡಗರ ಇತಿಹಾಸದ ವಿಶೇಷವಾದ ದಿನ. ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಮೊಳಿಟಿತ್ತುಳ್ಳ ಕಾರ್ಯಕ್ರಮ ಕೊಡವ ಯುವ ಮೇಳ 2023 ಅಂದು ಕೊಡಗಲ ಲತೆ ಕೊಡಗರ ಪರ್ಮೆ ರಾಜ್ಯ ದೇಶ ವಿದೇಶದ ನೆಲೆನಿಂದಿತ್ತುಳ ಕೊಡವ ಬಾಲಕರ ಬಾಲಕತ್ಯ ಒರೇ ಜಾಗದ ಕೂಡಿತು ಕೊಡವಾಮೆನ ಕೊಂಡಾಡುವ ದಿನ. ಮೇ 20 ಚನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋಟ್ಲ ನಂಗೆಲ್ಲರೂ ಕೂಡನ. ಕೊಡಗರ ಕೊಡವರ ನಡಪು ಒಡಪು ಆಯ್ಮೆ ಕೊಯ್ಮೆನ ಆಚಾರ ವಿಚಾರ ಬೌಸ್ ಎಲ್ಲ ವಿಷಯದ ಮೇನ ತುಡುವಕ್ಕೆ ಕೈತೆಕ್ಕನ. ನಂಗಡ ಬೌಸರ ಬಾಲಕರ ಬಾಲಕತ್ಯ ಬಲ್ಯ ಸಂಖ್ಯೆ ಬಾರಿ ಈ ಕಾರ್ಯಕ್ರಮದ ನಂದಾಕಿಂದು ಬೈದಂಡಿತು. ನಾಪಂಡ ರವಿಕಾಳಪ್ಪ ಅಧ್ಯಕ್ಷ ಜೀವ ವೈವಿಧ್ಯ ಮಂಡಳಿ ಕರ್ನಾಟಕ ಸರ್ಕಾರ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಶ್ರೀ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ 14 ಭಾನುವಾರ ಗೋಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಸಂಜೆ 5 ದಿವ್ಯ ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ. ಸರ್ವರಿಗೂ ಸಂಘಟಕರು ಆದರದ ಸ್ವಾಗತ ಕೋರಿದ್ದಾರೆ. ಯದಿ ಆಪ್ ಮಚುವಾರೆ ಹೈ ತೋ ಚಕ್ರವಾತ್ ಕೆ ಮೌಸಮ್ ಮೇ ಜ್ಯಾದಾ ಸತರ್ಕ ರಹೇ. ಜಾಲ್ ಮೇ ಜ್ಯಾದಾ ಮಚ್ಲಿಯಾ ಫಸಾನೆ ಕೆ ಚಕ್ಕರ್ ಮೇ ಕಹೀಂ ಆಪ್ ಹೀ ನಾ ಫಸ್ ಜಾಯೆ. ಇನ್ ಸಾಧಾರಣ ಲೇಕಿನ್ ಜೀವನ ರಕ್ಷಿ ಉಪಾಯೋ ಪರ್ ಧ್ಯಾನ್ ದೇ. मौसम की ताजा जानकारी के लिए रेडियो सुनें, टीवी देखें और समाचार पत्र पढ़ें. अपने मोबाइल फोन चार्ज रखें. फोन की बैटरी बचाने के लिए SMS का उपयोग करें. अपने रेडियो सेट के लिए अतिरिक्त बैटरियां रखें. अपनी नाव या राफ्ट सुरक्षित स्थान पर बांध कर रखें. चक्रवात की चेतावनी दिए जाने पर समुद्र में न जाएं. सावधान रहें, सुरक्षित रहें. तैयारी में ही समझदारी. राष्ट्रीय आपदा प्रबंधन प्राधिकरण भारत सरकार द्वारा जनहित में जारी. आकाशवाणी मडिकेरी सुद्दी समाचार. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಕೊಡಗು ಜಿಲ್ಲೆರ ದಂಡ ಕ್ಷೇತ್ರದ ಪುದಿಯ ಶಾಸಕಗಳಾಯ್ತು ಅಜ್ಜಿಕುಟ್ಟಿರ ಪೊನ್ನಣ್ಣ, ಪಿಂಜ ಡಾಕ್ಟರ್ ಮಂತರ್ಗೌಡ ಆಯ್ಕೆ. ರಾಜ್ಯ ಬಾಲಭವನ ಸಮಿತಿರ ಅದನಲ್ಲಿ ಮಕ್ಕಕ್ಕೆ ಬಣ್ಣೆ ಆಯ್ತು ಬೇನಿಕಾಲತ್ರ ಶಿಬಿರ. ಸುದ್ದಿ ವಿವರ. ರಾಜ್ಯ ವಿಧಾನಸಭೆರ ಚುನಾವಣೆರ ಫಲಿತಾಂಶ ಇಂದು ಪ್ರಕಟ ಆಯ್ತು. ಜಿಲ್ಲೆರ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಮಂತರ್ಗೌಡ, ಅನ್ನನೆ ವಿರಜಪೇಟೆ ಕ್ಷೇತ್ರದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಆಯ್ಕೆ ಆಯ್ತು. ಗದ್ದ ಅಭ್ಯರ್ಥಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಡಾಕ್ಟರ್ ಯತೀಶ್ ಉಲ್ಲಲ್ ಚುನಾವಣಾ ಪ್ರಮಾಣ ಪತ್ರ ಕೊಡ್ತೈತೆ. ಅನ್ನನೆ ವಿರಜಪೇಟೆ ವಿಧಾನಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಶಬನ ಎಂ ಶೇಖ್ ಅಯ್ಯಂಗ, ಎ ಎಸ್ ಪೊನ್ನಣ್ಣ ಅಯ್ಯಂಗಕ್ಕೆ ಚುನಾವಣಾ ಪ್ರಮಾಣ ಪತ್ರ ಕೊಡ್ತೈತೆ. ಈ ನೇರತ್ ಜಿಲ್ಲಾ ಚುನಾವಣಾಧಿಕಾರಿ ಪಿಂಜ ಜಿಲ್ಲಾಧಿಕಾರಿಯನ್ನ ಡಾಕ್ಟರ್ ಬಿ ಸಿ ಸತೀಶ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿ ಜತ್ ಪತ್ರಿಕೋದ್ಯಮತ್ರ ಸಮಗ್ರ ವಿವರಣೆ ಉಳ್ಳನತ ಸೊಡರು ಅನ್ನುವ ಪುಸ್ತಕ ಬಿಡುಗಡೆ ಸಮಾರಂಭ ನಾಳೆ 5:00 ಮಡಿಕೇರಿಯ ರೆಡ್ ಬ್ರಿಕ್ಸ್ ಸಭಾಬಾಡಿಯಲ್ಲಿ ನಡಪ. ಬಿಜಿ ಅನಂತಶಯನ ಇಡದಿನ ಈ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಮಾಜಿ ಸಚಿವಗಳನ್ನು ಎಂಸಿ ನಾಣಯ್ಯ ಕೊಡದನಕ್ಕೆ ಕನಪಟ್ಟ ಬಿಂದುವ ಹಾಜರಿಪ್ಪ. ರಾಜ್ಯ ಬಾಲಭವನ